ಹೇಳತ್ತೀರಿ. ಹಲೋ. ಹಾ ಹೇಳಿ ಹೇಳಿ. ಅದು ಗಂಡ ಮೂಲಾದಿ ಹೆಣ್ಣು ಮೂಲಾದಿ ಇರ್ತಾರಲ್ಲ, ಅದು ಯಾವ ಲೆಕ್ಕದಲ್ಲಿ ತಿಳ್ಕೊಬೇಕ್ರಿ? ಅದು ಏನು ಇರ್ತೈತ್ರಿ? ಹಂಗೆ ನಮ್ಮ ಇದ್ರೊಳಗೆ ಗಂಡು ಮೂಲವ್ಯಾಧಿ ಹೆಣ್ಣು ಮೂಲವ್ಯಾಧಿ ಅಂತ ಇರೋದು ರೀ. ಅದು ಮೂಲವ್ಯಾಧಿ ಒಳಗೆ ಒಂದು ಎರಡು ಮೂರು ನಾಲ್ಕು ಅಂತ ನಾಲ್ಕು ಸ್ಟೇಜ್ ಇರ್ತವೆ. ಹಾಂ, ಅದು ಯಾವ ಸ್ಟೇಜ್ನಾಗಿದೆ ಅದ್ರ ಪ್ರಕಾರನೇ ಟ್ರೀಟ್ಮೆಂಟ್ ನಿರ್ಧಾರ ಮಾಡಬೇಕಾಗ್ತೈತಿ. ಈ ಲೇಸರ್ ತಂತ್ರಜ್ಞಾನ ಒಂದು ಎರಡು ಮೂರು ಮೂರು ಸ್ಟೇಜಿಗೆ ಬರ್ತೈತಿ. ನಾಲ್ಕನೇ ಸ್ಟೇಜಿಗೆ ಮಾತ್ರ ಲೇಸರ್ ಟ್ರೀಟ್ಮೆಂಟ್ ಜೊತೆ ಇನ್ನೂ ಒಂದು ಪದ್ಧತಿಯನ್ನು ಕೂಡಿಸ್ಬೇಕಾಗ್ತೈತಿ. ಎರಡು ಪದ್ಧತಿಗಳನ್ನು ಕೂಡಿಸಿ ಮಾಡಬೇಕಾಗ್ತೈತಿ ನಾಲ್ಕನೇ ಸ್ಟೇಜಿಗೆ. ಮೂರು ಸ್ಟೇಜಿಗೆ ಈ ಲೇಸರ್ ಮುಖಾಂತರನೇ ಟ್ರೀಟ್ಮೆಂಟ್ ಮಾಡ್ಬೋದು. ಅಂದರೆ ಲೇಸರ್ ತಂತ್ರಜ್ಞಾನ ಬಂದಿರೋದ್ರಿಂದ ಈಗ ಮೂಲ ವ್ಯಾಧಿಯವರು ಬಹಳ ಒಂದು ಚಿಂತಾಜನಕ ಸ್ಥಿತಿಯನ್ನು ಅನುಭವಿಸ್ಬೇಕಾಗಿಲ್ಲ. ಅದಕ್ಕೆ ಹಾಂ, ತಜ್ಞ ವೈದ್ಯರನ್ನು ತಾವು ಭೇಟಿಯಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಾಡ್ಕೊಳ್ಳಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹ್ಞೂ, ನಮಸ್ಕಾರ. ಹಾಂ, ಆಯಿತು ಆಯಿತು. ಡಾಕ್ಟರ್ ರಾಮನ್ಗೌಡ ಅವರೇ, ಎಷ್ಟು ಅಂದರೆ ಸಮಸ್ಯೆ ಬಹಳ ಜನಕ್ಕೆ ಇರುತ್ತೆ. ಮತ್ತೊಂದು ಕರೆ ಇದೆ. ಹಲೋ, ನಮಸ್ಕಾರ. ಹಾಂ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ವಿಜಯಪುರ ಜಿಲ್ಲೆ ಸಿಂದಗಿ ತಾಲೂಕು ಬಾಗನೂರಿಂದ ಸರ್. ಎಷ್ಟು ದಿವಸದಿಂದ ಸಮಸ್ಯೆ ಇದೆ? ನನಗೆ ಮತ್ತೆ ಎಂಟು ತೋರಿಸ ಐತ್ರಿ ಸರ್. ಉರಿ ತಂದು ನೋಡ್ರಿ ಸರ್. ಏನಾಗ್ತದ್ರಿ? ರಕ್ತ ಬರ್ತೀವ್ರಿ, ಮಠದ ಸಂದರ್ಶ ಕೊಟ್ಟಾಗ ಸರ್. ಹಾಂ ಹಾಂ, ಅದು ರಕ್ತದ ಜೊತೆ ನೋವು ಉರುಪು ಏನಾದ್ರು ಇದೆಯಾ? ಉರುಪು ಇತ್ರಿ ಸರ್. ಮಿರಾಜ್ ಕೋಕ್ಕೆ ಒಮ್ಮೆ ಆಪರೇಷನ್ ಮಾಡ್ಕೊಂಡು ಬಂದಿನಿ ಸರ್. ಹ್ಞೂನ್ರಿ ಹ್ಞೂನ್ರಿ, ಅದಾದ್ಮೇಲೆ ಅದು ನೋವು ಕಡಿಮೆ ಆಗಿದೆ, ಬರೀ ರಕ್ತ ಅಷ್ಟೇ ಹೋಗ್ತದೆ? ಹೌದ್ರಿ, ನೋವು ಕಡಿಮೆ ಆಗ್ಯದ್ರಿ, ರಕ್ತ ಹೋಗ್ತದೆ ನೋಡಿ ಸರ್. ಅದೇ ಮೂಲ ವ್ಯಾಧಿನೇ ಇರುತ್ತೀರಿ ಇದು? ಹೌದ್ರಿ ಸರ್. ಅದೇ ಇದು ಮೂಲ ವ್ಯಾಧಿ, ಅದು ಯಾವ ಸ್ಟೇಜ್ನಾಗಿದೆ ಅಂತ ತಿಳ್ಕೊಂಡು ಅದ್ರ ಪ್ರಕಾರ ಟ್ರೀಟ್ಮೆಂಟ್ ನಿರ್ಧಾರ ಮಾಡಿ ಲೇಸರ್ ಮೂಲಕ ಮಾಡಿದರೆ ಆಪರೇಷನ್ ನಿರ್ಧಾರದನ್ನೇ ಮಾಡ್ಬೋದು. ಬರೀ ಲೇಸರ್ ಬೆನಿಫಿಟ್ ಏನು ಡಾಕ್ಟ್ರೆ? ಲೇಸರ್ದು ಬೆನಿಫಿಟ್ ಅಂತಂದರೆ ಅಡ್ಮಿಟ್ ಆಗೋದು ಅವಶ್ಯಕತೆ ಇಲ್ಲ, ನೋವು ಇರಲ್ಲ. ಮಾಡಿದ ದಿನಾನೇ ಆರರಿಂದ ಎಂಟು ತಾಸು ಆಸ್ಪತ್ರೆಯಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಕಳಿಸ್ಬಿಟ್ಟಿರ್ತೀವಿ ರೀ. ಆಮೇಲೆ ಮರದಿನ ನಂತರನೇ ರಕ್ತ ಹೋಗೋದು ನಿಂದುತ್ತೆ, ರಕ್ತಸ್ರಾವ ಮರದಿನ ನಂತರ ನಿಂದಿರ್ತೈತೆ, ಮರದಿನ ನಂತರನೇ ಕೆಲಸಕ್ಕೆ ಹೋಗ್ಬೋದು. ಆಮೇಲೆ ಮಾಡಿದ ಮೇಲೆ ಗುಳಿಗೆ ಅವಶ್ಯಕತೆ ಇರಲ್ಲ, ನೋವು ಇರಲ್ಲ. ಅವತ್ತಿನ ದಿನ ಅಷ್ಟೇ ಮಾಡಿಸ್ಕೊಂಡು ಹೋದರೆ ಮುಗೀತು. ಆಮೇಲೆ ಮುಂದೆ ಗುಳಿಗೆದ ಅವಶ್ಯಕತೆ ಇರಲ್ಲ, ಡ್ಯೂಟಿಗೆ ಹೋಗ್ಬೋದು, ಮತ್ತು ನೋವು ಇರಲ್ಲ. ನೀವು ಆದಷ್ಟು ಬಿಟ್ಟದ್ ಬಿಟ್ಟು ತಜ್ಞ ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಡಾಕ್ಟರ್, ಎಷ್ಟು ಕರೆಗಳು, ಸಾಕಷ್ಟು ಕರೆಗಳಿದೆ. ಹಲೋ, ನಮಸ್ಕಾರ. ಲೇಸರ್ ಟ್ರೀಟ್ಮೆಂಟ್ ಫಿಸ್ಟುಲಾಗೆ ಎಷ್ಟು ಚಾರ್ಜ್ ಬರ್ತದೆ ಸರ್, ಎಷ್ಟಾಗ್ತದೆ? ಈಗ ಸರ್ ಆ್ಯಕ್ಚುಲಿ ಅದು ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಆದರೂ ಸರ್ವೆ ಸಾಧಾರಣ ಈಗ ಆಗ್ತಾ ಇರೋದು ಒಂದು 25,000 ತನಕ ಆಗ್ತೈತೆ ರೀ. ಮಾಡ್ತೀವ್ರಿ, ಅದೇನು ಪ್ರಾಬ್ಲಮ್ ಇಲ್ಲ. ಆಯ್ತು ಸರ್, ಆಯ್ತು ಸರ್. ಯಾಕಂದ್ರೆ ನಾವು ನಿಮ್ಮಲ್ಲಿ ಹರ್ನಿಯಾ ಆಪರೇಷನ್ ಮಾಡಿಸಿದ್ದೆ ಸರ್. ಅದೇ ಅದೇ, ಹ್ಞೂ ಖಂಡಿತ ಖಂಡಿತ ನೀವು ಬರ್ಬೋದು. ಅದೇ ಅದು ಕನ್ಸೆಷನ್, ಅದು ನಮ್ಮ ಆಸ್ಪತ್ರೆಯಲ್ಲಿ ಜನ್ಮಸಿದ್ಧ ಹಕ್ಕು ರೀ ಅದು. ಧನ್ಯವಾದಗಳು. ಹಲೋ, ಸಾಕಷ್ಟು ಅಂದರೆ ಎಷ್ಟು ಜನಪ್ರಿಯವಾಗಿದೆ ನಮ್ಮ ಡಾಕ್ಟರ್ ಎಸ್ ಆರ್ ರಾಮನ್ಗೌಡ ಆಸ್ಪತ್ರೆ ಅಂತ ಈ ಕರೆಗಳ ಮೇಲೆ ಗೊತ್ತಾಗುತ್ತೆ. ಹಲೋ, ನಮಸ್ಕಾರ. ಹಲೋ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಗಣೇಶ್ ಕಮತ್ ರೀ ಸರ. ಯಾರು? ಹಲೋ, ಹಾಂ ಹೇಳಿ. ನಾನು ತಾನೇ ರಾಮನಗರದ ಗಣೇಶ್ ಕಮತ್. ಓಕೆ ಓಕೆ, ನಮ್ಗೆ ಮೂಲ ವ್ಯಾಧಿದು ಸ್ವಲ್ಪ ತೊಂದರೆ ಐತೆ ರೀ. ಓಕೆ, ಡಾಕ್ಟರ್ ಇದ್ದಾರೆ, ಮಾತಾಡ್ತಾರೆ, ಕೇಳಿ. ಹೇಳಿ ಹೇಳಿ. ಏನಂದ್ರೆ ಭಾಳ ಅಂದ್ರೆ ಸಂಡಸ್ ಒಳಗೆ ಸ್ವಲ್ಪ ತೊಂದರೆ ಆಗತ್ ರೀ. ಹ್ಞೂ, ರಕ್ತದ ಪ್ರಾಬ್ಲಮ್ ಏನು ಇಲ್ರಿ. ಹ್ಞೂ, ಅದು ಯಾತಕ್ಕೆ ಆಗತ್ತೆ? ಮತ್ತೆ ಗ್ಯಾಸ್ಟಿಕ್ ಆಗತ್ತೆ ನೋಡ್ರಿ. ಹ್ಞೂ, ಅದಕ್ಕೇನು ಉಪಾಯ ಐತೇನ್ರಿ? ಏನು ಉಪಾಯ ಅಂದ್ರೆ ಏನಿದ್ರಿ ನಮ್ದು, ಈ ಆಕ್ಚುಲಿ ರೋಗಗಳು ಶುರು ಆಗೋದು ನಮ್ಮ ಆಹಾರ ಪದ್ಧತಿ ಅಂದ ರೀ. ನಮ್ಮ ಆಹಾರ ಪದ್ಧತಿ ಸರಿ ಇತ್ತಂದ್ರೆ 80-90% ರೋಗಗಳು ಬರೋದಿಲ್ಲ. ತರಕಾರಿಗಳು ಹೆಚ್ಚಿಗೆ ತಿನ್ಬೇಕ್ರಿ, ನೀರು ಜಾಸ್ತಿ ಕುಡಿಬೇಕು, ದೈಹಿಕ ಚಟುವಟಿಕೆಗಳು ಇರಬೇಕು, ಸ್ವಲ್ಪ ಹಸೆಕಾರ ಅಂದ್ರೆ ಹಸೆ ಮೆಣಸಿನ್ಕಾಯಿದ್ದು ಮತ್ತೆ ಗೋಧಿ ಆಹಾರ, ಮಾಂಸಾಹಾರಿ ಇವನ್ನೆಲ್ಲ ಬಿಡ್ಬೇಕ್ರಿ. ಸೊ ಇವನ್ನೆಲ್ಲ ಮಾಡಿದ್ರೆ ಮಿತ ಆಹಾರ ಇರಬೇಕು. ಆಮೇಲೆ ಹಗಲೆಲ್ಲ ತಿನ್ನಬಾರ್ದ್ರಿ, 2 ಹೊತ್ತು ಅಥವಾ 3 ಹೊತ್ತು ಅಷ್ಟೇ ಮ್ಯಾಕ್ಸಿಮಮ್. 2 ಹೊತ್ತು ಉಂಡ್ರೆ ಬಹಳ ಒಳ್ಳೇದು. ಏನೋ ಆಗಲ್ಲಪ್ಪ ಅಂತಂದ್ರೆ ಸ್ವಲ್ಪ ದೈಹಿಕ ಚಟುವಟಿಕೆ ಜಾಸ್ತಿ. ಇವ್ರಿಗೆ ಈಗ ನೀವು ಹೇಳ್ತಾ ಇದ್ರಲ್ಲ ಆರೋಗ್ಯದ ಅಂದ್ರೆ ಹೇಗೆ ಪಚನ ಕ್ರಿಯೆ ಹೆಂಗಿರ್ತದೆ ಅಂತ ಸ್ವಲ್ಪ ಹೇಳ್ರಲ್ಲ. ಅಂದ್ರೆ ಎಲ್ಲಿಂದ ಹೆಂಗೆ ಆಹಾರ ಹೆಂಗೆ ಬಂದು ಅದು ಗುದದ್ವಾರಕ್ಕೆ ಬರ್ತದೆ ಕೊನೆಗೆ ವಿಸರ್ಜನೆ ಆಗಲಿಕ್ಕೆ, ಅದು ಅದು ಗೊತ್ತಾದರೆ ಜನಗೆ ಒಂದು ನೀರು ಜಾಸ್ತಿ ಕೊಡ್ಬೇಕು ಅನ್ನೋದು ಒಂದು ವಿಚಾರ ಬರ್ತದೆ. ಹಾಂ, ಅದೇ ಹೇಳಿ. ನಿಮ್ಮ ಹಾಸ್ಪಿಟಲ್ ಎಲ್ಲ ಚಿಕಿತ್ಸೆ ಅದಾವಲ್ರಿ? ಅದಾವ ಎಲ್ಲ ಅದಾವ್ರಿ, ಎಲ್ಲ ಅದಾವ ನಮ್ಮ ಆಸ್ಪತ್ರೆಯಲ್ಲಿ. ಈಗ ನಿಮ್ದು ಯಾವ ಯಾವ ಯಾವ ರೋಡಿಗೆ ಬರ್ತೈತ್ರಿ? ಧಾರವಾಡ ಮಾಳಾಪುರ್ ರೀ, ಮಾಳಾಪುರ್ ರೋಡ್. ಮಾಳಾಪುರ್ ಏನ್ರಿ? ಹ್ಞೂ ರೀ. ಅಲ್ಲ ಡಾಕ್ಟರ್ ಏನೋ ಹೇಳ್ತಾ ಇದಾರೆ ಕೇಳಿ, ಅಂದ್ರೆ ಪಚನಕ್ರಿಯೆ ಹೆಂಗಾಗ್ತದೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಪಚನಕ್ರಿಯೆ ಅಂತಂದ್ರೆ ನಮ್ಮ ಆಹಾರ ಪದ್ಧತಿ. ಈಗ ನಾವೆಲ್ಲ ಮಷಿನ್ಗಳಾಗಿಬಿಟ್ಟಿವಿ ರೀ, ನಮ್ಮನ್ನೆಲ್ಲ ಈ ವ್ಯವಸ್ಥೆ ಮಷಿನ್ಗಳಾಗಿ ಮಾಡಿಬಿಟ್ಟೈತಿ. ಚಂದಗೆ ಕುಂತು ಟೈಮ್ ತೊಗೊಂಡು ಊಟ ಮಾಡೋದು, ನಾವು 5 ಮಿನಿಟ್ 10 ಮಿನಿಟ್ನಾಗ ಊಟ ಮುಗಿಸ್ಬಿಡ್ತೀವಿ. ಅದನ್ನು ಹೆಮ್ಮೆಯಿಂದ ಹೇಳ್ಕೊತೀವಿ, ನಮ್ಮ ಬರೀ 5 ಮಿನಿಟ್ನಾಗ ಉಂತೀನಪ್ಪ, ನಾ 10 ಮಿನಿಟ್ನಾಗ ಉಂತೀನಿ ಅಂತ. ಆ್ಯಕ್ಚುಲಿ ಅದೆಲ್ಲ ತಪ್ಪು ರೀ. ನಾವು ಈಗ ನಮ್ಮ ಹಿರಿಯರು ಹೇಳಿದ ಹಾಗೆ 32 ಸಲ ಅಗದು ಊಟ ಮಾಡಬೇಕು ಅಂತ ಹಿರಿಯರು ಹೇಳ್ತಾ ಬಂದಿದ್ದಾರೆ. ಅದಕ್ಕೆಲ್ಲ ವೈಜ್ಞಾನಿಕ ಕಾರಣಗಳದಾವು. ನಮ್ಮ ಬಾಯಿ ಒಳಗನ ಪಚನಕ್ರಿಯೆ ಸ್ಟಾರ್ಟ್ ಆಗ್ತೈತಿ. ಆ್ಯಕ್ಚುಲಿ ಜಠರನಾಗಲ್ಲ, ಬಾಯಿ ಒಳಗನೇ, ಬಾಯಿ ಒಳಗೆ ಆಧಾರಸದೊಳಗೆ ಎಷ್ಟಕೊಂಡು ಎಂಜೈಮ್ಸ್ ಇದಾವೆ ಪಚನ ಮಾಡೋಕೆ. ಅವ್ರ ಜೊತೆ ಆಹಾರ ಕೂಡಿದ್ರೆ ಅಷ್ಟೇ ಜಠರನಾಗ ಅದ್ರದ್ದು ಪರಿಣಾಮ ಚೆನ್ನಾಗಾಗ್ತೈತಿ ಪಚನದ್ದು. ನಾವು ಹಂಗೆ ಬಾಯಾಗ ಆಧಾರಸದ ಜೊತೆ ಆಹಾರ ಮಿಕ್ಸ್ ಮಾಡ್ದಂಗೆ ಹಂಗೆ ನುಂಗ್ತೀವಿ, ಜಠರನಾಗ ಹೋದ್ಕೊಳ್ಳೆ ಒಂದಿಷ್ಟು ಪಚನ ಆಗ್ತಾವೆ, ಒಂದಿಷ್ಟು ಆಗೋದಿಲ್ಲ. ಹೀಗಾಗಿ ನಮಗೆ ಇದು ಮಲಬದ್ಧತೆ ಅದು ಆಗ್ತೈತಿ. ಜಠರ ಇದ್ರ ಮುಂದೆ ಸಣ್ಣ ಕಳಿಗೆ ಹೋಗ್ತೈತಿ. ಅದೇ ಹೇಳಿದ್ನ, ಸ್ಟೇಜ್ ಮ್ಯಾಗ ಡಿಪೆಂಡ್ ಆಗ್ತೈತಿ. ಸರ್ವೆ ಸಾಧಾರಣ 25,000 ತನಕ ಆಗ್ತೈತ್ರಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಡಾಕ್ಟರ್ ಸದಾನಂದ ರಾಮನಗೌಡರು, ಅಂದ್ರೆ ನಿಜವಾಗಿ ಕೂಡ ಇದೊಂದು ಜಟಿಲವಾದ ಸಮಸ್ಯೆಯನ್ನ ನಾವು ಸರಳೀಕರಣ ಮಾಡ್ಕೊಳ್ಳಕ್ಕೆ ಲೇಸರ್ ಚಿಕಿತ್ಸೆ ಒಂದು ವರದಾನ. ಆತ್ಮೀಯ ಕೇಳುಗರೆ, ನಾ ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 244-344-14 ಅಥವಾ 244-344-15 ಅಥವಾ 244-344-16. ಹೊರಗಿಂದ ಕರೆ ಮಾಡುವಂಥವರು ಧಾರವಾಡದ ಎಸ್ ಟಿ ಕೋಡ್ ಸಂಖ್ಯೆ 0836 ಉಪಯೋಗ ಮಾಡಿ. ಡಾಕ್ಟರ್ ರಾಮನಗೌಡ ಮತ್ತೊಂದು ಕರೆ ಬಂತು, ತೆಗೆದುಕೊಳ್ಳೋಣ. ಹಲೋ ನಮಸ್ಕಾರ. ಹಲೋ ರೀ. ಹಾಂ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಮ್ಮ ಬೆಳಗಾವಿ ಜಿಲ್ಲೆ ತಾಲೂಕು ರೀ. ಹುಲ್ಲೋಳಟ್ಟಿ. ಹೇಳಿ. ನಮ್ಮ ಮಗ್ರ ರಕ್ತ ಬರಾಯ್ತ್ರಿ. ಓಕೆ, ಹಾಂ, ಡಾಕ್ಟರ್ ಇದ್ದಾರೆ ಮಾತಾಡ್ರಿ. ಈ ಒಂದು ವಾರಾತ್ರಿ ಟ್ರೀಟ್ಮೆಂಟ್ ಮಾಡಿರೋ ಕಡಿಮೆ ಆಗಿಲ್ರಿ. ಹಾಂ, ಮತ್ತೆ ಅದ ರಕ್ತ ಬರಾಯ್ತ್ರಿ, ಮತ್ತೆ ಅವ್ನು ತ್ರಾಸ ಬರಾಯ್ತ್ರಿ. ಈಗ ಹೇಳಿ ಹೇಳ್ರಿ ಹೇಳ್ರಿ. ಹಿಂಗ ಆಗಾಯ್ತ್ರಿ, ಅದಕ್ಕೆ ಏನ್ ಟ್ರೀಟ್ಮೆಂಟ್ ಮಾಡೋ ಕಡಿಮೆ ಆಗಿಲ್ರಿ. ಈಗ ಆಗಾಕೈತ ಅವ್ನು ಹೆಚ್ಚ ಕಡಿಮೆ 1 ತಿಂಗಳಾಗ್ರಿ. ಓಕೆ ಡಾಕ್ಟರ್ ಹೇಳ್ತಾರೆ ಕೇಳಿ. ಈಗ ಅವ್ರದ್ದು ವಯಸ್ಸು ಎಷ್ಟು ಹೇಳ್ರಿ? ವಯಸ್ಸು 25. ಓಕೆ ಓಕೆ. ಆದರೆ ಈ ಮೂಲವ್ಯಾಧಿ ಒಂದೇ ಕಾರಣ ಇರುವುದಿಲ್ಲ ರಕ್ತಸ್ರಾವ ಆಗಕ್ಕೆ. ಆದರೆ ಅಗ್ದಿ ಕಾಮನ್, ಹೆಚ್ಚು ಸಂಖ್ಯೆಯಲ್ಲಿ ರಕ್ತಸ್ರಾವ ಆಗೋದು ಮೂಲವ್ಯಾಧಿನೇ ಇರ್ತೈತಿ. ಬೇರೆಯವರು ಸಣ್ಣ ಪುಟ್ಟ ಕಾರಣಗಳು ಇರ್ತವೆ, ಅವನ್ನ ಪರೀಕ್ಷೆ ಮಾಡಿ ನೋಡ್ಬೇಕಾಗ್ತೈತಿ. ಅಂದ್ರೆ ಸಣ್ಣ ವಯಸ್ಸಿಗೆ ಬಂದ ಅಂದ್ರೆ ವಯಸ್ಸಿನ ಅಂತರ ಇಲ್ಲೇನ್ರಿ? ಇದಕ್ಕೇನು ಇದು ಸಣ್ಣ ಮಕ್ಕಳಿಗೆ ಮೂಲವ್ಯಾಧಿ ಇರೋದ್ರಿ? ಇರೋದಿಲ್ಲ ಅಂದ್ರೆ 25 ವಯಸ್ಸು ಅಂತ ಅವ್ರಿಗೆ. 25 ವರ್ಷ ಆಗ್ಬೋದು ಸ್ವಲ್ಪ, ಬಟ್ ಸಣ್ಣ ಮಕ್ಕಳಿಗೆ ಅಂಕರ ಇರೋದಿಲ್ಲ. ಅಂದ್ರೆ ಹೆಚ್ಚಾನ ಹೆಚ್ಚು ವಯಸ್ಸಾದ ನಂತರನೇ ಬರೋ. ವಯಸ್ಸಾದ ನಂತರನೇ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೊಂದು ಒಂದ್ ಸ್ವಲ್ಪ ರಿಪೋರ್ಟ್ ಅದು ತಗೊಂಡ್ ಬಂದ್ರೆ ಒಳ್ಳೇದಾಗತ್ತೆ ರೀ, ಅದು ನೋಡಿ ಹೇಳ್ಬೋದು ಎದಕ್ಕೆ ಕಡಿಮೆ ಆಗಿದೆ ಅಂತ ಹೇಳಿ. ಹಲೋ, ಹಾ ಹಾ, ಕಡಿತ ಆಯ್ತು. ಮತ್ತೊಂದು ಹೇಳಿ, ಯಾರು ಮಾತಾಡೋದು? ಹಲೋ ಹೇಳಿ, ನಮಸ್ಕಾರ. ನಮಸ್ಕಾರ, ಪಾಟೀಲ್ ಅಂತ. ಹೇಳಿ ಪಾಟೀಲ್ ಅವರೇ. ಮಾತಾಡೋದು? ಸಂತೋಷ ಹೇಳಿ. ನಮ್ಮ ಮಿಸ್ಸೆಸ್ ಗೆ ಸ್ವಲ್ಪ ಇದು ಮೂಲವ್ಯಾಧಿ ಇದೆ. ಡಾಕ್ಟರ್ ಹತ್ರ ಮಾತಾಡಿ. ಹೇಳಿ ಸರ್. ನಮಸ್ಕಾರ. ನಮಸ್ಕಾರ. ಮಿಸ್ಸೆಸ್ ಗೆ ಅದು ಇದರಲ್ಲಿ ಮೂಲವ್ಯಾಧಿ ಇದಾಗಿದೆ ಸರ್. ಅದು ಅದು ಹಿಂಗದು ಅವ್ರೇನು ಫಿಶರ್ ಏನೋ ಹೇಳ್ತಾರೆ ಅವರು, ಸ್ವಲ್ಪ ಆಪರೇಷನ್ ಮಾಡ್ಬೇಕಂತಾನು ಹೇಳಿದ್ರು. ಒಂದ್ಸಲ ನಾವು ಇದಕ್ ಬಂದಿದ್ವಿ ಸರ್, ಇನ್ನೊಂದ್ ಡಾಕ್ಟರ್ ಹತ್ರ ತೋರಿಸಿದ್ವಿ. ಅವಾಗ ಆಪರೇಷನ್ ಒಂದೇ, ಇದಕ್ಕೆ ಬೇರೆ ಏನು ಆಪ್ಷನ್ ಇಲ್ಲ ಅಂತೇನು ಹೇಳಿದ್ರು. ಈಗ ಸದ್ಯಕ್ಕೆ ಅಷ್ಟೇ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅದಕ್ಕೆ ಯಾವ ತರ ಅದೇ ಈಗ ಪದೇ ಪದೇ ತೊಂದರೆ ಕೊಡಾಕತ್ತಿತ್ತಪ್ಪ ಅಂತಂದ್ರೆ ಅದಕ್ಕೆ ಅವ್ರು ಹೇಳಿದ್ ಕರೆಕ್ಟ್ ಇದೆ ರೀ, ಟ್ರೀಟ್ಮೆಂಟ್ ಮಾಡಿದ್ರೆ ಆರಾಮ ಆಗ್ತೈತಿ, ಗುಳಿಗೆಯಿಂದ ಆರಾಮಾಗಿಲ್ಲ ಅಂತಂದ್ರೆ ಅದಕ್ಕೆ ಈಗ ಏನು ಆಪರೇಷನ್ ಇದೆ, ಲೇಸರ್ ಟ್ರೀಟ್ಮೆಂಟ್ ಟೆಕ್ನಾಲಜಿಯಿಂದ ಕೆಲವೇ ಗಂಟೆಗಳಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡ್ಬೋದು. ಈಗ 4-6 ತಾಸೊಳಗೆ ನಾವು ಮನೆ ಕಳಿಸ್ಬಿಡ್ತೀವಿ. ಅದು ಫಿಶರ್ ಇದ್ರೆ ಏನು ತೊಂದರೆ ಇಲ್ಲ, ಭಯಪಡೋದೇನು ಅವಶ್ಯಕತೆ ಇದೆ ರೀ, ನೋವು ಇರಲ್ಲ ಏನೂ ಇರಲ್ಲ, ಮಾಡಿಸ್ಕೊಂಡು ಸುಮ್ಮನೆ ಮನೆಗೆ ಹೋಗ್ಬಿಡೋದು, ನೆಕ್ಸ್ಟ್ ಡೇ ದಿನ ಥರನೇ ನೀವು ಎಲ್ಲ ಕೆಲಸಕ್ಕೆ ಅದು ಹಾಜರಾಗ್ಬೋದು ರೀ. ತಜ್ಞವೈದ್ಯರನ್ನು ಭೇಟಿಯಾಗಿ ನೀವು ಭಾಳ ಮುಖ್ಯ, ಅದು ಖಂಡಿತವಾಗಿ ನೀವು ಚಿಂತೆ ಮಾಡೋ ಕಾರಣ ಇಲ್ಲ. ಓಕೆ, ಕರೆ ಮಾಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ. ಹಾಂ ನಮಸ್ಕಾರ ರೀ. ಹಾಂ ಹೇಳಿ, ಡಾಕ್ಟರ್ ಚಿದಾನಂದ ರಾಮನಗೌಡ ಅವರಿದ್ದಾರೆ. ಧಾರವಾಡ ಅಂದ್ರೆ ಮಾಳಾಪುರ ಬೇರೆ ಊರನ್ರಿ? ಧಾರವಾಡದಾಗಿಂದ ರೀ ಅದು, ಮಾಳಾಪುರ ಅನ್ನೋದು. ಅಂದ್ರೆ ಅಲ್ಲಿಗೆ ಸಿಟಿ ಬಸ್ ಅದಾವ ಸಿಟಿ ಬಸ್ ಅದಾವ್ರಿ ಏನ್ 1 ಕಿಲೋಮೀಟರ್ ಆಗ್ತೈತ್ರಿ ನಮ್ಮ ಬಸ್ ಸ್ಟ್ಯಾಂಡ್ ನಿಂತ್ರ ಮತ್ತೆ ಇದ್ರಿಂತ್ರ ಸಿಟಿ ಬಸ್ ಸ್ಟ್ಯಾಂಡ್ ಅಂದ್ರ ಈಗ ಅದಕ್ಕೆ ಒಟ್ಟ ಸೌಲಭ್ಯ ಐತ್ರಿ. ಹ್ಞೂ ಹ್ಞೂನ್ರಿ, ಎಲ್ಲ ಸೌಲಭ್ಯ ಇದ್ದರಿ. ಈಗ ನಿಮಗಿರೋ ಸಮಸ್ಯೆ ಏನು ಹೇಳಿ? ಶುಗರ್ಗೆ ಅದಕ್ಕೆ ಅಲ್ಲ, ಈಗ ನಿಮಗಿರೋ ಸಮಸ್ಯೆ ಎಲ್ಲ ನಮ್ಮಲ್ಲಿ ಎಲ್ಲ ಶುಗರ್ ಟ್ರೀಟ್ಮೆಂಟ್ ಇದೆ, ಬಿ ಪಿ ಟ್ರೀಟ್ಮೆಂಟ್ ಇದೆ, ಹಾರ್ಟ್ ಟ್ರೀಟ್ಮೆಂಟ್ ಇದೆ, ನೀವು ಏನೇ ತೊಂದರೆ ಇದ್ರು ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ ರೀ, ಅವನ್ನೆಲ್ಲ ಸರಿಪಡಿಸ್ಕೊಂಡೇ ಇವನ್ನು ಮಾಡ್ತೀವಿ ಅಂತ. ಏನು ತೊಂದರೆ? ಹತ್ತರಿಂದ 2 ಗಂಟೆ ಒಳಗೆ ರೀ ಇರ್ತದ, ಆಮೇಲೆ ಇದು ಇರ್ತದ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇಲ್ಲ ನೀವು ಫೋನ್ ಮಾಡಿ ಬನ್ನಿರಿ, 1 ತಾಸು ತಡ ಆಗಿ ಬಂದರು ನಡೀತೈತೆ, ಬಟ್ ಫೋನ್ ಮಾಡಿ ಹೇಳ್ಕೊಂಡು ಬರಬೇಕಷ್ಟೇ. ಆಯ್ತು, ನಾವು ಧನ್ಯವಾದ. ನಮಸ್ಕಾರ. ಹಲೋ, ಡಾಕ್ಟರ್ ಎಸ್ ಆರ್ ರಾಮನಗೌಡ್ರ ಫೋನ್ ಇನ್ ನೇರ ಕಾರ್ಯಕ್ರಮ ಇದು. ಯಾರು? ಹಲೋ ಹೇಳಿ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಸರ್? ನಮಸ್ಕಾರ, ಗದಗದಿಂದ ಸರ್, ಶುಕ್ರ ಸಾಬ್ ಅಂತ ಹೇಳಿ. ಹಾಂ ಹೇಳಿ. ಹೊಟ್ಟೆ ನಿಬ್ರ ಆಗುತ್ತೆ, ನಿಮಗೆ ಮೂಲವಾದ ಏನೋ ಸಮಸ್ಯೆ ಕಂಡು ಬಂದದ? ಇಲ್ಲ ಸರ್, ಹಂಗೇನಿಲ್ಲ, ಸ್ವಲ್ಪ ಆಗಾಗ ಹೊಟ್ಟೆ ಅದು ತಂಪು ಏನಾಗ್ತದ, ಒಂದೊಂದ್ಸಲ ಜಾರಿಸ್ತದ, ಒಂದೊಂದ್ಸಲ ಗಟ್ಟಿ ಆಗ್ತದೆ. ಇದಕ್ಕೆ ಆಹಾರ ಪದ್ಧತಿನ ಮುಖ್ಯ ಹೇಳ್ತಾ ಇದ್ರಲ್ಲ, ಅಂದ್ರೆ ಚೆನ್ನಾಗಿ ನುರಿಸಿ ಊಟ ಮಾಡ್ಬೇಕು ಅಂತ ಹೇಳಿ. ಆಹಾರ ಪದ್ಧತಿನ ಸರಿಪಡಿಸ್ಕೋಬೇಕ್ರಿ, ಆಹಾರ ಪದ್ಧತಿನ ಸರಿಪಡಿಸ್ಕೋಬೇಕು ಅಂದ್ರೆ ಇದು ಒಂದ್ ಸ್ವಲ್ಪ ನಿಮಗೆ ತೊಂದರೆ ಕೊಡೋದು ಕಡಿಮೆ ಆಗ್ತದೆ. ಊಟ ಮಾಡೋದು ಗಡಿಬಿಡಿ ಮಾಡ್ಬೇಡ್ರಿ. ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ ಸರ್, ಇಲ್ಲೇ ತೋರಿಸ್ತೀನಿ, ಆದ್ರೆ ಸ್ವಲ್ಪ ಕಳ್ಳು ನಿಮ್ಗೆ ಬಿರ್ಸಂದೇನು ಊಟ ಮಾಡ್ಬೇಡ್ರಿ. ಹಾ, ಅದೇ ಮತ್ತೆ ಆಹಾರ ಪದ್ಧತಿ ಅವರು ಅದೇ ಕರೆಕ್ಟ್ ಹೇಳಿದ್ದಾರೆ, ನೀವು ಆಹಾರ ಪದ್ಧತಿನ ಸರಿಪಡಿಸ್ಕೋಬೇಕು, ಅದೇ ಟ್ರೀಟ್ಮೆಂಟ್ ಇದಕ್ಕೆ. ಅದಕ್ಕೂ ಕಡಿಮೆ ಆಗಿಲ್ಲ ಅಂದ್ರೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಿ ಕರಳಿಗೆ ಏನಾದರೂ ತೊಂದರೆ ಇದೆಯೋ ನೋಡಿಕೊಂಡು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತದೆ ಅಷ್ಟೇ. ಧನ್ಯವಾದಗಳು, ನಮಸ್ಕಾರ. ಮತ್ತೊಂದು ಕರೆ. ಹಲೋ. ಹಲೋ ಸರ್, ನಮಸ್ಕಾರ. ನಮಸ್ಕಾರ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಬಾಲ್ಕೋಟ್ ಜಿಲ್ಲೆ ಗುಡೂರ್ ಅಂತ, ಜಯಶ್ರೀ ಅಂತ ಹೇಳಿ. ಹಾ ಜಯಶ್ರೀ ಹೇಳಿ, ಮೂಲವಾದ ಸಮಸ್ಯೆ ಏನಾದ್ರು ಇದೆಯಾ ಮನೆಯಲ್ಲಿ ಯಾರಿಗಾದ್ರು? ಹೌದು ಸರ್, ನಮಗ ಐತ್ರಿ ಸರ್. ಡಾಕ್ಟರ್ ಮಾತಾಡ್ತಾರ ನೋಡಿ, ಹೇಳಿ ಅಮ್ಮ. 2 ವರ್ಷ ಆಯ್ತು ಸರ್ ಈಗ. ಹ್ಞೂನ್ರಿ. ಮೊದ್ಲೇ ತಿಂಡಿ ಬಿಡ್ತೈತೆ ಸರ್. ಹ್ಞೂನ್ರಿ. ಆಮೇಲೆ ಟಾಯ್ಲೆಟ್ಗೆ ಹೋಗಿಂದ ಉರಿತೈತೆ ಸರ್. ಹಾನಮ್ಮ, ಹೌನಮ್ಮ. ಅದೇ ಇದು ಫಿಶರ್ ಅಂತೀವಮ್ಮ, ಇದಕ್ಕೆ ಮೂಲ ವ್ಯಾಧಿ ಅಲ್ಲ, ಫಿಶರ್ ಅಂತೀವಿ, ಗಾಯ ಆಗಿರ್ತೈತಿ. ಅದಕ್ಕೆ ಟಾಯ್ಲೆಟ್ ಹೋದ ಕೂಡಲೇ ಅದು ಗಾಯ ಫ್ರೆಶ್ ಆಗಿ ಮತ್ತೆ ಅದು ನೋವು ಮಾಡ್ತೈತೆ ನಿಮಗೆ. ಅದರಿಂದ ಆ ನೋವು ಗಾಯ ಇರೋದ್ರಿಂದ ಸ್ವಲ್ಪ ತೆನೆನೂ ಬಿಡ್ತೈತಮ್ಮ. ಇದಕ್ಕೆ ಆಹಾರ ಪದ್ಧತಿಯನ್ನು ಸರಿಪಡಿಸ್ಕೋಬೇಕು, ನೀರು ಜಾಸ್ತಿ ಕುಡಿಬೇಕಮ್ಮ, ತರಕಾರಿಗಳು ಹೆಚ್ಚಿಗೆ ತಿನ್ನಬೇಕು, ಸ್ವಲ್ಪ ಸ್ವಚ್ಛ ಇಟ್ಕೋಬೇಕು, ಗುದ್ದದ್ವಾರ ಸ್ವಲ್ಪ ಬಿಸಿನೀರಿಂದ ತೊಳ್ಕೊಂಡು ಸ್ವಚ್ಛ ಇಟ್ಕೋಬೇಕಮ್ಮ. ಅದೇ ಒಂದು ಸ್ವಲ್ಪ ಎಲ್ಲ ಆಮೇಲೆ ಸ್ವಲ್ಪ ಭಾಳ ನೋವು ಅನಿಸಿದ್ರೆ ಅದೇ ಇದ್ರ ಹತ್ರ ಒಂದು ಸ್ವಲ್ಪ ಟ್ರೀಟ್ಮೆಂಟ್ ತಗೊಳ್ರಿ, ಯಾವುದಕ್ಕೂ ಕಡಿಮೆ ಆಗಿಲ್ಲ ಅಂತಂದ್ರೆ ಲಾಸ್ಟಿಗೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದಮ್ಮ. ಅದೇ ಅಮ್ಮ, ಅದು ಫಿಶರ್ ಇದ್ದ ತಕ್ಷಣಮ್ಮ, ಅದು ಕಡಿಮೆ ಆಗಿಲ್ಲ, ಗುಳಿಗೆಯಿಂದ ಆಹಾರ ಪದ್ಧತಿಯಿಂದ ಕಡಿಮೆ ಆಗಿಲ್ಲ ಅಂತಂದ್ರೆ ಲೇಸರ್ ಟ್ರೀಟ್ಮೆಂಟ್ ಮಾಡ್ಬೋದಮ್ಮ, ಬೆಳಿಗ್ಗೆ ಬಂದ್ರೆ ಸಾಯಂಕಾಲ ಕಳಿಸ್ಬಿಡ್ತೀವಮ್ಮ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಹಲೋ, ನಮಸ್ಕಾರ. ಹಲೋ ಸರ್. ಹಾಂ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ ಹೇಳಿ? ಹಲೋ ಸರ್. ಹಾಂ, ಮೂಲವಾದ ಸಮಸ್ಯೆ ಇದೆಯಾ? ಹೌದು ಸರ. ಹ್ಞೂ, ಎಲ್ಲಿಂದ? ಅಣ್ಣವ್ರನ್ನ ಮಾತಾಡೋ ಸರ. ಹ್ಞೂ, ನಮಗೆ ಗುರುದ್ವಾರದಲ್ಲಿ. ಹ್ಞೂ. ಹಲೋ ಸರ. ಹ್ಞೂ. ಟಾಯ್ಲೆಟ್ ಕುಂತ್ರೆ ಮೈ ಹೊರಗೆ ಬರ್ತೈತಿ. ಹಾಂ, ಅಂದರೆ ಇದು ಯಾವ ಸಮಸ್ಯೆ ಡಾಕ್ಟ್ರೆ? ಇದು ಪ್ರೊಲ್ಯಾಪ್ಸ್ ಅಂತೀವ್ರಿ. ಈಗ ಕೆಲವೊಂದು 4ನೇ ಸ್ಟೇಜ್ ಮೂಲ ವ್ಯಾಧಿ, 4ನೇ ಸ್ಟೇಜ್ ಮೂಲ ವ್ಯಾಧಿ ಅಂತಂದ್ರೆ ಮೂಲ ವ್ಯಾಧಿ ಹೊರಗೆ ಬರ್ತಾವೆ, ಅದು ಇರ್ಬೋದು. ಇಲ್ಲ ಅಂತಂದರೆ ಅದು ನಮ್ದು ಗುದ್ದದ್ವಾರದ ಭಾಗನೇ ಸ್ವಲ್ಪ ಹೊರಗಡೆ ಬರ್ತೈತಿ, ರೆಕ್ಟಮ್ ಅಂತೀವಿ, ಅದು ಸಣ್ಣ ಸೂಗು ಜಾಗನೇ ಸ್ವಲ್ಪ ಹೊರಗಡೆ ಬರುತ್ತೆ ರೀ. ಅದು ಅದು ಸಣ್ಣ ಸೂಗು ಜಾಗ ರೆಕ್ಟಮ್ ಹೊರಗಡೆ ಬಂದರೆ ಅದಕ್ಕೆ ಲೇಸರ್ ಟ್ರೀಟ್ಮೆಂಟ್ ಮಾಡೋಕ್ಕೆ ಆಗೋದಿಲ್ಲ. ಈ ಮೂಲ ವ್ಯಾಧಿ ಹೊರಗಡೆ ಬರ್ತಾ ಇದ್ವು ಅಂತಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಕ್ಕೆ ಪ್ರಯತ್ನ ಮಾಡಬಹುದು. ಆದಷ್ಟು ಬೇಗ ನೀವು ಟ್ರೀಟ್ಮೆಂಟ್ ತಗೊಳ್ಳೋಕೆ ಪ್ರಯತ್ನ ಮಾಡಬೇಕು. ಹೌದು ಹೌದು, ನೀವು ಸ್ವಲ್ಪ ಗಂಭೀರ ಆಗಕ್ಕೆ ಬಿಟ್ಬಿಟ್ಟಿದ್ದೀರ ಅದನ್ನ ಸಮಸ್ಯೆ. ನಿಮ್ಮ ಕಡೆಯಿಂದ ಸ್ವಲ್ಪ ನಿರ್ಲಕ್ಷ್ಯ ಆಗೈತೆ ರೀ ಅದು. ಹೌದು ಸರ್, ಹೌದು ಸರ್. ನೀವು ತಜ್ಞ ವೈದ್ಯರನ್ನು ಖಂಡಿತ ಇಮಿಡಿಯೇಟ್ಲಿ ಭೇಟಿಯಾಗಿ ನೀವು ಸರಿ ಮಾಡ್ಕೊಳ್ಳಿ. ಅತ್ಯಾಧುನಿಕ ಚಿಕಿತ್ಸೆ ಲಭ್ಯ ಇದೆ. ಧನ್ಯವಾದಗಳು. ಹಾ ಹಾ, ಬರ್ರಿ ಬರ್ರಿ, ಅಂದ್ರೆ ಏನು ತೊಂದರೆ ಇಲ್ಲ, ನೋಡಿ ನಾನು ನಿಮಗೆಲ್ಲ ಹೇಳ್ತೀನಿ ಬರ್ರಿ. ಹಾ ಓಕೆ ಸರ್, ಓಕೆ, ನಮಸ್ಕಾರ. ಹಲೋ, ನಮಸ್ಕಾರ. ಡಾಕ್ಟರ್ ಎಸ್ ಆರ್ ರಾಮನಗೌಡರ ಮಲ್ಟಿ ಸ್ಪೆಷಾಲಿಟಿ ಫೋನ್ ಇನ್ ನೇರ ಕಾರ್ಯಕ್ರಮ ಇದು. ಯಾರು ಮಾತಾಡೋದು? ನಮಸ್ಕಾರ ಸರ್, ನಾವು ಇಲ್ಲಿ ಬಳವಾಡದಿಂದ ಸಿದ್ದಪ್ಪ ಕಟೀಮನೆ ಅಂತ ಮಾತಾಡೋದು ಸರ್. ಹೇಳಿ ಸಿದ್ದಪ್ಪ ಅವರೇ. ನಮಗೆ ಅದು ಟೆಂಪ ಸರಳ ಆಗೋದಿಲ್ಲ ಸರ. ಓಕೆ. ನೀರು ಡೈಲಿ ನೀರು ಬಸ್ತಿ ಮಾಡಿದ್ರೆ ಟೆಂಪ ಸರ್. ಏನಾಗುತ್ತಂದ್ರಿ ಅಂದ್ರೆ ಅಂದ್ರೆ ಈಗ ಗೋದ್ವಾರಕ್ಕೆ ನೀರ್ ಚಿಮ್ಕಿಸಿದ್ರೆ ಮಾತ್ರ ತಮ್ಮ ಕೊಟ್ರ ಅಷ್ಟೇ ಆಗತ್ತೀರಿ ಇದಂದ್ರೆ ಆಗುದೇ ಇಲ್ಲ ಇದು ಪರೀಕ್ಷೆ ಮಾಡಿಸಿದಿರಿ ಟೆಸ್ಟ್ಗಳು ಏನಾದ್ರು ಮಾಡಿಸಿದಿರಿ ದೊಡ್ಡ ಕಲ್ಲು ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ಬೇಕಾಗ್ತೈತ್ರಿ ಅದಕ್ಕೆ ಕ್ಯಾಮ್ರಾ ಹಾಕಿ ಸಮಸ್ಯೆಗಳಿದೆ ಖಂಡಿತ ಭೇಟಿಯಾಗಿ ಹಾ ನೀವೊಮ್ಮೆ ಭೇಟಿಯಾಗಿ ತೋರಿಸ್ರಿ ಅದಕ್ಕೆ ಏನು ಅವಶ್ಯಕತೆ ಐತಿ ಅದನ್ನ ನೋಡ್ಕೊಂಡು ಅದ್ರದ್ದು ಪರಿಹಾರ ಹುಡ್ಕೊಂಡಂತ. ಧನ್ಯವಾದಗಳು. ಹಲೋ ನಮಸ್ಕಾರ. ನಮಸ್ತೆ ಸರ್, ಗದಗ ಜಿಲ್ಲೆಯಿಂದ ಮಾತಾಡ್ತಿರೋದು. ಹಾ ಹೇಳಿಮ್ಮ. ಸರ್, ನಮ್ಮ ತಾಯಿಯವರಿಗೆ ಬಿಪಿ ಮತ್ತೆ ಶುಗರ್ ಇದೆ, ಮೂಲವ್ಯಾಧಿ ಕೂಡ ಇದೆ. ಹಾ, ಬಿಪಿ ಶುಗರ್ ಇದ್ದಾಗ ಮೂಲವ್ಯಾಧಿ ಏನು ಒಂದು ಪರಿಣಾಮ ಬೀರ್ತಾರೆ? ಈಗ ಬಿಪಿ ಶುಗರ್ ಇದ್ದಾಗ ಎಸ್ಪೆಷಲಿ ಶುಗರ್ ಇದ್ದಾಗ ಏನಾಗುತ್ತೆ ರೀ, ನಮ್ಮ ದೇಹದ ಎಲ್ಲ ಭಾಗಗಳನ್ನು ಅದು ತೊಂದರೆ ಕೊಡ್ತೈತಿ ಶುಗರ್ ಕಂಟ್ರೋಲ್ ಆಗಿದೆ ಅಂತಂದರೆ. ಹಾಗೆ ನಮ್ಮ ಜಠರ ಮತ್ತು ಕರಳಿಂದ ಮೂಮೆಂಟ್ಸ್ ಇರ್ತೈತೆ, ಅದ್ರ ಕೆಲಸ ಹಗುರ ಆಗ್ತೈತೆ ರೀ. ಅದ್ರದ್ದು ನಾರ್ಮಲ್ ಈಗ ಒಂದು ತಾಸಿಗೆ ಜಠರು 6 ತಾಸಿಂದ 8 ತಾಸುಗಳು ಖಾಲಿ ಆಗಬೇಕು. ಶುಗರ್ ಇದ್ದರೆ ಏನಾಗ್ತೈತಿ, ಅದು 6 ತಾಸು 8 ತಾಸಿಗೆ ಹೋಗಲ್ಲ, 12 ತಾಸಿಗಿಂತ ಹೆಚ್ಚಿಗೆ ತೊಗೊಂತೈತಿ. ಸೊ ನಾವು ತಿಂದಿದ್ದ ಆಹಾರ ಎಲ್ಲ ಹಂಗೆ ಒಳಗೆ ಉಳಿತೈತಿ, ಇದರಿಂದ ಮಲಬದ್ಧತೆ ಆಗಕ್ಕೆ ಶುರು ಆಗಿಬಿಡ್ತೈತಿ, ಅದರಿಂದ ಮೂಲವ್ಯಾಧಿನೂ ಆಗ್ತೈತಿ. ಓಹೋ. ಸೊ ಶುಗರ್ ಚಲೋ ಚೆನ್ನಾಗಿ ಕಂಟ್ರೋಲ್ನಾಗಿ ಇಟ್ಕೊಳ್ಳೋದು ಒಂದು ಅದಕ್ಕೆ ಪರಿಹಾರ. ಶುಗರ್ ಕಂಟ್ರೋಲ್ ಇಟ್ಕೋಬೇಕು, ಬಿ ಪಿ ಕೂಡ ನಾರ್ಮಲ್ ನಾರ್ಮಲ್ ಇಟ್ಕೋಬೇಕು. ಕೇಳ್ತಾ ಇದೆ ಅಮ್ಮ? ವಯಸ್ಸಾಗಿರ್ತದ, ಕರೆಕ್ಟ್ ಟೈಮ್ ಟು ಟೈಮ್ ಊಟ ಮಾಡ್ಬೇಕು. ಊಟ ಹೆಚ್ಚು ಕಮ್ಮಿ ಮಾಡಿದ್ರೆ, ಸ್ವಲ್ಪ ಟೆನ್ಷನ್ ವಿಚಾರ ಚಿಂತೆ ಇವನ್ ಹೆಚ್ಚಿಗೆ ಮಾಡಿದ್ರೆ ಆ ಟೈಮ್ದಾಗ ಬಿ ಪಿ ಸ್ವಲ್ಪ ಜಾಸ್ತಿ ಆಗ್ತದೆ. ಮಾಡಬಾರದು, ತಗೊಳ್ಬೇಕು, ಸ್ವಲ್ಪ ಧ್ಯಾನ ಮಾಡ್ಬೇಕು, ಬೇರೆದ ಏನು ವಿಚಾರ ಮಾಡಬಾರ್ದಮ್ಮ. ಸ್ವಲ್ಪ ಉಪ್ಪು ಕಡಿಮೆ ಅಮ್ಮ, ಕರೆಕ್ಟ್ ಟೈಮ್ ಮೇಂಟೈನ್ ಮಾಡ್ಬೇಕು. ತರಕಾರಿಗಳು ಸ್ವಲ್ಪ ಹೆಚ್ಚಿಗೆ ತಗೋಬೇಕಮ್ಮ. ಜಾಸ್ತಿ ತಿನ್ನಬಾರ್ದು, ಭಾಳ ಹಗದ ಹಗದ ತಿನ್ನಬಾರ್ದಮ್ಮ. 2 ಹೊತ್ತು ಅಥವಾ ಅಗ್ದಿ ಹೆಚ್ಚು ಅಂದ್ರೆ 3 ಹೊತ್ತು ಅಷ್ಟೇ. ಒಂದು ಸ್ವಲ್ಪ ದೈಹಿಕ ಚಟುವಟಿಕೆ ಇಲ್ಲ ಅಂದ್ರೆ 2 ಹೊತ್ತು ಊಟ ಮಾಡೋದು ಭಾಳ ಒಳ್ಳೇದಮ್ಮ. ಅದರಿಂದ ಶುಗರ್ನು ಚಲೋ ಕಂಟ್ರೋಲ್ ಆಗಿರ್ತೈತಿ, ಬಿ ಪಿನೂ ಕಂಟ್ರೋಲ್ ಆಗಿರುತ್ತೆ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಡಾಕ್ಟ್ರೆ. ಸಾಕಷ್ಟು ಕರೆಗಳಿದೆ, ಆದರೆ ಸಮಯದ ಅಭಾವ. ಸರ್, ಒಂದು ಒಂದು ಈ ಲೇಸರ್ ಟ್ರೀಟ್ಮೆಂಟ್ ಅನುಕೂಲ ಹೇಳಿ ಬಯಸ್ತೀನಿ. ಹೇಳಿ, ಒಂದು ಒಬ್ರು ಕರೆ ಇದೆ ಅವ್ರಿಗೆ ಮಾತಾಡ್ತಾ ಹೇಳ್ಬಿಡಿ. ಹಾಂ, ಮಾತಾಡಿ. ಹಲೋ ನಮಸ್ಕಾರ. ಹಲೋ ಹೇಳಿ. ನಮಸ್ತೆ ಸರ್. ಡಾಕ್ಟರ್ ಮಾತಾಡ್ತಾರೆ, ಒಂದು ಮಾಹಿತಿ ಕೊಡ್ತಾರೆ, ಆಮೇಲೆ ನಿಮ್ಮ ಪ್ರಶ್ನೆ ಕೇಳಿ. ಡಾಕ್ಟರ್ ಹೇಳಿ. ಹಾಂ ಸರ್, ಇದು ಲೇಸರ್ ತಂತ್ರಜ್ಞಾನ ಶುಗರ್ ಇದ್ದ ಪೇಷೆಂಟಿಗೆ, ಬಿ ಪಿ ಇದ್ದ ಪೇಷೆಂಟಿಗೆ, ಹಾರ್ಟ್ ತೊಂದರೆ ಇದ್ದ ಪೇಷೆಂಟಿಗೆ, ಕಿಡ್ನಿ ತೊಂದರೆ ಇದ್ದ ಪೇಷೆಂಟಿಗೆ, ಸೊ ಇವು ಏನೇ ಬೇರೆ ತೊಂದರೆಗಳು ಇದ್ದು ರಿಸ್ಕ್ ಇದ್ದ ಪೇಷೆಂಟ್ಗಳಿಗೆ ಲೇಸರ್ ಟ್ರೀಟ್ಮೆಂಟು ಅತಿ ಉತ್ತಮ. ಅತಿ ಉತ್ತಮ. ಹಾಂ, ನಿಮ್ಮ ಪ್ರಶ್ನೆ ಏನು ಹೇಳಿ? ಸರ್, ನಮ್ಮ ಹೆಸರು ಮಂಜುನಾಥ ಅಂತ, ವೀರೇಶ್ವರ ಪುಣ್ಯಾಶ್ರಮದಿಂದ. ಈಗ ಸರ್, ಈಗ ಮೂಲವ್ಯಾಧಿ ಬರೋಕ್ಕಿಂತ ಅಂದ್ರೆ ಈಗ ಮೂಲವ್ಯಾಧಿ ನಾವು ಕಂಡು ಹೆಂಗೆ ತಿಳ್ಕೋಬೇಕು ಅನ್ನೋದು. ಎರಡನೇ ಪ್ರಶ್ನೆ ಏನಂದ್ರೆ, ಈ ಕೆಲವರು ಈ ತರಕಾರಿ ಒಳಗೆ ಮೂಲಂಗಿ ತಿನ್ಬೇಕು, ಆದ್ರಿಂದ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ, ಅದು ತಿನ್ಬೇಕು ತಿನ್ಬಾರ್ದು ಸರ್? ಅದೇ ಈಗ ಒಂದೇ ಮೊದಲನೇ ಪ್ರಶ್ನೆನೇ ಇದೆ ಇತ್ತು, ಮೂಲವ್ಯಾಧಿ ಮುನ್ಸೂಚನೆ ಏನಿದ್ದು ಅಂತೇಳಿ. ಅದಕ್ಕೆ ಉತ್ತರ ಹೇಳಿದ್ದೆ, ಮೂಲವ್ಯಾಧಿ ಮುನ್ಸೂಚನೆ, ಮೂಲವ್ಯಾಧಿ ಯಾರಿಗಾಗತ್ತೆ ಅವರು ಅದ್ರ ಕಡೆ ಸ್ವಲ್ಪ ಹೆಚ್ಚಿಗೆ ದಕ್ಷ ಕೊಡ್ಬೇಕಂತ ಹೇಳಿದ್ದೆ. ಸ್ವಲ್ಪ ಅಸಮಾಧಾನ ಇರುತ್ತೆ ಗುದದ್ವಾರದಲ್ಲಿ, ಅಸಮಾಧಾನ ಒಂದು ಹೆವಿನೆಸ್ ಇರುತ್ತೆ, ಭಾರ ಭಾರ ಫೀಲಿಂಗ್ ಇರ್ತೈತಿ, ಅನಿಸಿಕೆ ಇರ್ತೈತಿ. ಆಮೇಲೆ ನಾವು ಸ್ವಚ್ಛ ಮಾಡ್ಕೊಳ್ಳೋ ಟೈಮ್ದಾಗ ಕೈಗೆ ಸ್ವಲ್ಪ ಬಾವು ಅಥವಾ ಗಂಟುಗತ್ತೆ ಕೈಗೆ ಹತ್ಬೋದು, ಹೆಂಗೆ ಸ್ವಲ್ಪ ಉಬ್ಬಿದಂಗೆ ಹತ್ತತ್ತೀರಿ ಕೈಗೆ ಅಂತದ್ದು ಹೇಳ್ತಿರ್ತಾರೆ, ಇವು ಮುನ್ಸೂಚನೆಗಳು. ಆಮೇಲೆ ರಕ್ತಸ್ರಾವ ಆಗಕ್ಕೆ ಶುರು ಆಗ್ತೈತಿ. ಈಗ ಮೂಲಂಗಿ ನಾ ಹೇಳಿದೆ, ತರಕಾರಿಗಳನ್ನ ಹೆಚ್ಚಿಗೆ ತಿನ್ಬೇಕು, ತರಕಾರಿಗಳಿಗೆ ಮೂಲಂಗಿನೂ ಬರುತ್ತೆ ರೀ, ತಿಂದ್ರೆ ಒಳ್ಳೇದು. ಹೌದು, ಹಣ್ಣು ಹಂಪಲ ತರಕಾರಿ ನೀರು ಇವು ಅತಿ ಮುಖ್ಯ ರೀ. ಮತ್ತೆ ಹೆಚ್ಚಿನ ಮಾಹಿತಿ ತಜ್ಞ ವೈದ್ಯರನ್ನು ಭೇಟಿಯಾಗಿ, ಸಮಯದ ಅಭಾವ ಇದೆ, ಬಹಳ ಸಂತೋಷ. ಡಾಕ್ಟರ್ ರಾಮನಗೌಡ ಅವರೇ, ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಮಾತಾಡಿದ್ದೀರಿ, ತುಂಬಾ ಮಾಹಿತಿಯನ್ನು ಕೊಟ್ಟಿದ್ದೀರಾ, ಸಾಕಷ್ಟು ಕರೆಗಳಿಗೆ ಉತ್ತರ ನೀಡಿದ್ದೀರಾ. ಆಮೇಲೆ ತಮ್ಮ ಒಂದು ಆಸ್ಪತ್ರೆಯಲ್ಲಿರುವಂಥ ಲೇಸರ್ ತಂತ್ರಜ್ಞಾನದ ಬಗ್ಗೆ ಕೂಡ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ಕೇಳುಗ್ರೆ, ಪೈಲಸ್ನಿಂದ ಬಳಲ್ತಾ ಇದ್ದರೆ, ರಕ್ತ ಮೂಲವ್ಯಾಧಿಯಿಂದ ತಮಗಿದ್ದರೆ, ಬಿರುಕು ತೊಂದರೆ ಇದ್ದರೆ, ಫಿಸ್ಟುಲಾ ತೊಂದರೆ ಇದ್ದರೆ, ಶಾಶ್ವತ ಪರಿಹಾರ ಇರೋದು ಲೇಸರ್ ಚಿಕಿತ್ಸೆ. ಈ ಖಂಡಿತವಾಗಿ ತಜ್ಞ ವೈದ್ಯರನ್ನ ಭೇಟಿಯಾಗಿ, ಡಾಕ್ಟರ್ ಎಸ್ ಆರ್ ರಾಮನಗೌಡ ಆಸ್ಪತ್ರೆ ಅಷ್ಟೇ ಇಲ್ಲದೆ ಬೇರೆ ಯಾವ ಆಸ್ಪತ್ರೆ ಆದರೂ ತಾವು ಮಾಡ್ಬೋದು, ಕರೆ ಮಾಡ್ಬೋದು. ಈಗ ಡಾಕ್ಟರ್ ಎಸ್ ಆರ್ ರಾಮನಗೌಡ ಅವರು ತಮ್ಮ ಒಂದು ದೂರವಾಣಿ ಸಂಖ್ಯೆಯನ್ನು ಕೊಡ್ತಾರೆ, ನೋಟ್ ಮಾಡ್ಕೊಳ್ಳಿ. ನನ್ನ ದೂರವಾಣಿ ಸಂಖ್ಯೆ